ನಾ ಹುಡ್ದಳಿಂದ ಇಷ್ಟೊತ್ತವರೆಗೂ ನಾ ತಪ್ಪು ಮಾಡ್ದಳಕ್ಕೆ ಇದು ತಪ್ಪೊಂದಳಕ್ಕೆ ಸರಿದಾರಿ ತಕ ಬಂದ ಎಲ್ಲರನ್ನೂ ನೆನ್ಸ್ಕಂತ ನಾನು ಮಾತಾಡೋಕೆ ಇಷ್ಟಪಡ್ತೆ. ಓ, ಇವನು ಯಾರ ಬಂದ್ರಗತಿಗೆ ಶ್ಲೋಕಗಳು ಶುರು ಮಾಡ್ತಾನೆ ನೆನ್ಸ್ಕೊಂಡ್ರೆ? ನನ್ನ ಬಗ್ಗೆ ನನ್ನ ಗೆಳತಿ ಮೊದಲೇ ಹೇಳಿದಾಳಂತತ್ತ. ಆದ್ರೂ ಸ್ವಲ್ಪ ಬಿಲ್ಡಪ್ ಕೊಡುಕ್ ಹೇಳಿದೆ, ಅದು ಎಂಥದ್ದು ಹೇಳ, ಅದಕ್ಕೊಂದಿಗೆ ಎಂತ ಗಡ್ಬಿಡಿ ಅಂತ ಗೊತ್ತಾಯಿಲ್ಲ. ನನ್ನ ಹೆಸರು ರೋಹಿತ್ ಅಂತ. ಈಗ ನಾನು ದ್ವಿತೀಯ ವರ್ಷದ BA EJP ಅನ್ನಕ್ಕೆ ಸುಮಾರೆಲ್ಲ ಓದ್ತಿದ್ದೆ. ಅದೆಲ್ಲ ಬಿಡಿ, ಅದೆಲ್ಲ ಹೇಳೋಕ್ಕಾರ ಇವತ್ತಿ ಕತೆ ಮುಗಿದಿಲ್ಲ. ಇವತ್ತು ನಾನು ಎಂತ ಇಲ್ಲಿಗೆ ಎಂತ ಬಂದೆ ಅಂದರೆ ನಿಮಗೆಲ್ಲ ಇಷ್ಟವಾದ ಸಬ್ಜೆಕ್ಟ್ ಬಗ್ಗೆ ಮಾತಾಡೋ ಬಂದೆ. ನನ್ನ ಗೆಳತಿ ಹೇಳ್ದಂತದ್ದು ಎಲ್ಲರಿಗೂ ತುಂಬ ಇಷ್ಟವಾದ ಸಬ್ಜೆಕ್ಟ್. ನಾವು ಬೇಡ ಬೇಡ ಅಂದ್ರೆ ಚಣಕಿ ಪತ್ತಿಗೆ ಕಾಲೇಜಿಗೆ ಸೇರಿಸಿ ಇಟ್ಟುತ್ತವ್ರಿಗೆ ಒಂದೇ ಇದು ಓದ್ತಿದ್ದು. ಅದ್ರ ಬಗ್ಗೆ ಮಾತಾಡೋಕೆ ಓದ್ತೆ, ಅದೇ ಶಿಕ್ಷಣ ಅಂದ ಹೇಳಿಕೆ. ಶಿಕ್ಷಣ ಅಂದರೆ ಇದೆ, ಶಿಕ್ಷಣದ ಬಗ್ಗೆ ಅದ್ರ ಕತಿ ಇಷ್ಟೆಲ್ಲ ಹೇಳೋದಿಲ್ಲ. ನಮ್ದು ಹೊಸ ಶಿಕ್ಷಣ ಪದ್ಧತಿ ಈಗ ತುಂಬ ಪ್ರಚಲಿತವಾಗಿ ಇಪ್ಪದ ಬಗ್ಗೆ ಮಾತಾಡೋಕೆ ಓದ್ತೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದ ಹೇಳಿಕೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂದ್ರೆ ಎಲ್ಲರಿಗೂ ಕೇಳಿರ್ಬೋದಿಲ್ಲ. ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ಗೆ ಲೆಕ್ಚರ್ ಹೇಳಿದ್ರೆ ಕೇಂದಾಗಿತ್ತಲ್ಲ. 2015 January ಕ್ಯಾಬಿನೆಟ್ ಕಾರ್ಯದರ್ಶಿ TS ಸುಬ್ರಹ್ಮಣ್ಯ ಅವರ ನೇತೃತ್ವದ ಸಮಿತಿ ಹೊಸ ಶಿಕ್ಷಣ ನೀತಿಗೆ ಸಮಾಲೋಚನೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದಳಿಕೆ ಅಂತೂ ಕತಿ ಅಂತೂ ಹೇಳೋದಿಲ್ಲ. ನಿಮಗೂ ಕ್ಲಾಸಿಗೆ ಕೇಣಿ ಕೇಣಿ ಬೇಜಾರ ಇರುತ್ತೆ, ನನಗೂ ಹೇಳೋ ಕಡೆ. ನಾವಂತೂ ಹಿಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನಂಗೆ ಅಂತ ಗೊತ್ತಿತ್ತು ಅದು ನಿಮ್ಮೊಟ್ಟಿಗೆ ಅಂತಕೊಂಡು ಎಲ್ಲೋ ಹಾಂಗೆ ಹಿಂಗೆ ಕೇಂದ್ರದೆಲ್ಲ ಹೇಳ್ತೆ. ಅಂದ್ರೆ ಹಳೆ ಶಿಕ್ಷಣ ನೀತಿ ಅಂದ್ರೆ ಎಂತ, ಅದು ಎಂತ ತೊಂದರೆ ಇದ್ದಿತ್ತು, ಅಥವಾ ಹೊಸ ಶಿಕ್ಷಣ ನೀತಿ ಏನು, ನಮ್ಗೆ ಏನಾದ್ರೂ ಉಪಯೋಗ ಇತ್ತು ಅಥವಾ ಹಳೆ ಶಿಕ್ಷಣ ನೀತಿ.